ಸಂಬಳಿಯೋ ಅಷ್ಟೇ ಬೆಟ್ಟದ ಮೇಲೆ ಪಟ್ಟಂಗಿ ಸರ್ವದ ಕುರುಬಂದ ಕರಿ ಕಂಬಳಿಯೋ ಮಹಾತ್ಮ ಗಾಂಧಿಯನ್ನು ಜೈಲಿನಲ್ಲಿ ಜೋಕೆ ಮಾಡಿದ ರತ್ನ ಕಂಬಳಿಯೋ ಅಡೆ ಒಪ್ಪಿಕೊಂಡ ನಾನು ಮಾತದ ಸ್ವಾಮಿಯನ ಇದು ನಮ್ಮ ದೇವರು ಜಾತ್ರೆ ಸ್ವಾಮಿ ನಮ್ಮ ದೇವರು ಬಂದಾವು ಬಂದಿದೆ ಶಿವನೇ ನಮ್ಮ ದೇವರು ಬಂದಾವು ಬಂದಿದೆ ತಿಮ್ಮ ಒಡುವ ನನ್ನ ಗುರುವಿನ ಮಗನ ದಿಮ್ಮ ತಕ್ಕಂತ ಒಬ್ಬ ಪೊಳಲಗಾರನಾಗಿರ್ಬೇಕು ಪೊಳಲಗಾರಗ ತಕ್ಕಂತ ಒಬ್ಬ ಬರಸಗಾರನಾಗಿರ್ಬೇಕು ಬರಸಗಾರಿಗ ತಕ್ಕಂತ ಒಬ್ಬ ಹಾಡುಗಾರನಾಗಿರ್ಬೇಕು ಸಂಗೀತ ಸಾಗಿ ಬಂದರ ಸ್ವಾಮಿ ನೋಡಿ ಸೈ ಅನ್ನೋಣ ಸ್ವಾಮಿ ನೋಡಿ ಸೈ ಅಂದಾನ ಗುರು ಹಿರಿಯರ ಹೌದಂದಾರು ಗುರುವಿನ ಕರಿಯನು ಬನ್ನಿರೋ ಎಲ್ಲಾರು ಕೂಡಿ ಗುರುವಿನ ನನಿಯನು ಬನ್ನಿರೋ ಪರಮೇಶ್ವರನ ಮಹಾಪರಮೇಶ್ವರನ ನೆನೆದು ಮರಣವನ್ನ ದೂರ ಮಾಡುವಿರೋ ಶಾರದ ಗೈರಿ ನಾರದ ಜನನಿಯ ಆರು ಶಾಸ್ತ್ರದ ತಾಯಿಯನ ಶಾಸ್ತ್ರದ ತಾಯಿಯ ನೆನೆದರ ಮಾಯದು ಪಾಶ ಹರಿಯುವವ ವಿದ್ಯ ಕುದಾತ ಬುದ್ಧಿ ಗುಣಾತ ಮುದ್ದು ಗಣಪ್ಪನ ಧ್ಯಾನಿಸಿರೋ ಮುದ್ದು ಗಣಪ್ಪನ ಧ್ಯಾನಿಸಿ ನೀವು ವಿದ್ಯಾವನ್ನು ಕಲಿಯಿರೋ ಇದುವರೆಗೆ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕುಷ್ಟಗಿಯ ಹನುಮಪ್ಪ ಸಣ್ಣಕ್ಕಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು.